ಅಕ್ಕಿ ವ್ಯಾಪಾರದ ಆರ್ಕ್ನಿಕ್ಯದ ನೆವಣಿಕ್ಯದ ಊದಲ ಬರ್ಗ ಹುಳ್ಳಿ ಗುರಳ್ಳು ಎಲ್ಲ ವ್ಯಾಪಾರ ಮಾಡ್ಕೊಂತ ಒಂದು ನನ್ನ ಮನೆತಂದ ಕುಟುಂಬ ನಡೆಸ್ಕೊಂತ ಹೊಂಟೀನಿ ಸರ್. ಇವತ್ತು ನಾವು ಯಾಕಪ್ಪ ಅಂದ್ರೆ ಅದರಲ್ಲಿ ನಾವು ಸ್ವಾವಲಂಬಿ ಬದುಕು ಮಾಡ್ಕೊಂಡು ಹೋಗ್ಬೇಕಂದ್ರ ನಾವು ಇವತ್ತು ಏನಂದ್ರೆ ಸೋಮಾರ್ಚನೆ ಇರಬಾರ್ದು ಮನುಷ್ಯಾಗ. ಈಗ ನಿಮ್ಮ ಮಾತುಗಳನ್ನು ಕೇಳಿದ್ರೆ ನೀವು ಆಹಾರದಲ್ಲಿ ಸ್ವಾವಲಂಬಿಗಳು, ನಿಮ್ಮ ವೃತ್ತಿ ಜೀವನದಿಂದಲೂ ಸ್ವಾವಲಂಬಿಗಳು. ಹೌದು ಸರ್. ಹೌದಾ? ಯಾವುದಕ್ಕೂ ಹೊರಗಡೆ ಏನೋ ತರಲಾರದಂತ ಸ್ಥಿತಿಯಲ್ಲಿದ್ದೀರಿ. ಏನು ಜಗತ್ತಿನಲ್ಲಿ ಏನೇ ತೊಂದರೆಗಳಾದ್ರೂ ಸಹಿತ, ಆಹಾರದ ಸಮಸ್ಯೆ ಕ್ಷೋಭೆ ಉಂಟಾದ್ರೂ ಸಹಿತ ನಿಮ್ಮನೇಲಿ ಆಹಾರ ಕೊರತೆ ಆಗ್ಲಾರ್ದಂಗೆ ನೋಡ್ಕೊಳ್ತಾ ಇದ್ದೀರಿ. ಹೌದು ಸರ್. ಹೌದಾ? ಇದ್ರೊಟ್ಟಿಗೆ ಈಗ ನಿಮ್ಮ ಕೃಷಿಯಲ್ಲಿ ಅದಕ್ಕೆಲ್ಲ ಗೊಬ್ಬರ ಕೊಡ್ಬೇಕು, ಅದು ಈ ಗೊಬ್ಬರಗಳ ಬಳಕೆ ಎಲ್ಲ ಏನ್ ಮಾಡ್ತೀರಿ? ನಾನು ಎರೆಹುಳ ಗೊಬ್ಬರ ಕೊಡ್ತೀರಿ? ನಾವು ಎರೆಹುಳ ಗೊಬ್ಬರ ಮಾಡ್ಕೊಂಡ್ಬಿಟ್ಟಿವಿ ಸರ್. ಒಂದು 3 ತಿಂಗಳಿಗೆ ಒಂದು ಟನ್ ಬರ್ತದೆ, 10 ಕ್ವಿಂಟಲ್ ಬರ್ತದ. ಆಮೇಲೆ ಆಕಳಗಂದು ಎರೆ ಜಲ ಮಾಡ್ತೀನಿ. ಅಂಗಡಿಯಿಂದ ಏನು ತರಲ್ಲ ನೀವು? ಇಲ್ಲ ಇಲ್ಲ ಸರ್, ಜೀರೋ ಡಿ ಎ ಪಿ ಅದು ಇದು ಅಂತಾರಲ್ಲ, ಅದು ಹಿಂಗೆ ನಾನಾ ಮಾಡ್ಕೊಂತೀನಿ. ಏನ್ ಮಾಡ್ಕೊಬೇಕು ಗೊತ್ತರೆ, ಒಂದು ಹಿಂಗ 5 ಫೀಟ್ ಕಡಿಬೇಕು ತೆಗ್ಗು, 2 ಫೀಟ್ ಅಗಲ ಕಡಿಬೇಕು, ಅದಕ್ಕೆ ತಾಡ್ಪೋಲ್ ಹಾಕ್ಬೇಕು, ಒಂದು ಎಲ್ಲಾರ ಒಂದು ಜೊಳ್ಳು ಸುತ್ತ ಮುಂದೆ ಹಾಕಿ ಅದಕ್ಕೆ ಗೋಮೂತ್ರನ ಎರಚ್ಬೇಕು 21 ದಿನ. ಓಹೋ, ಉಸಿಗೆ? ನಮ್ದು ಮೂತ್ರದಲ್ಲ, ಅದ್ರಲ್ಲಿಂದ ವೀರ್ಯಾಣ್ಯದಿಂದ ವೀರ್ಯ ಗೊಬ್ಬರ ಆಗ ಸರ್. ಅದ್ರಲ್ಲಿಂದ ನಾವು ವೀರ್ಯ ಮಾಡಬಹುದು. ಬೇವಿನ ಸೊಪ್ಪು ಮುರಿದ ಹಾಕ್ಬಿಟ್ರೆ ಬೇವು ಲೇಪಿತ ವೀರ್ಯ ನಾವು ಮಾಡ್ಕೊಂತೀನಿ. ಬೇವು ಲೇಪಿತ ವೀರ್ಯ ಮನೆಯಲ್ಲಿ ತಯಾರ. ಮನೆಯಲ್ಲಿ ಡಿ ಎ ಪಿ ಮಾಡ್ಕೋಬಹುದು, ಮತ್ತೆ ಎರೆಹುಳು ಗೊಬ್ಬರ ಮಾಡ್ಕೋಬಹುದು, ಗೋಕೃಪ ಅಮೃತ ಜೀವಾಮೃತ. ಇಷ್ಟೆಲ್ಲ ತಿಳುವಳಿಕೆ ಇದನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಎಲ್ಲಿಂದ ತಿಳುವಳಿಕೆ ಬಂತು, ಹೇಗ್ ತರಬೇತಿ ತಗೊಂಡ್ರಿ? ನನಗೆ ಒಂದು ಕೃಷಿ ಮೇಳ ಅಂದ್ರೆ ನನಗೆ ಜಾತ್ರೆ ಇದ್ದ ಗತಿ. ಕೃಷಿ ಮೇಳ ಮಾತ್ರ ಬಿಡದಿಲ್ಲ ಸರ್ ನಾನು. ಹಾಗಾಗಿ ಕೃಷಿ ಮೇಳ ದೊಡ್ಡ ದೊಡ್ಡ ರೈತರ ಸಂಪರ್ಕ ಹೋಗಿ ಅಲ್ಲಿ ನಮ್ಮ ಬದ್ರಿ ಸರ್ ಮತ್ತು ನಮ್ಮ MB ಪಾಟೀಲ್ ಮತ್ತು ಇಂಥವ್ರನ್ನೆಲ್ಲ ಭೇಟಿಯಾಗಿ ಅವ್ರ ಬಿಟ್ಟು ಮಾಹಿತಿ, ಮತ್ತು ಧರ್ಮಸ್ಥಳ ಕೃಷಿ ಅಧಿಕಾರಿಗಳದಾರೆ ಮಂಜುನಾಥ್ ಸರ್ ಅಂತ, ಅವ್ರನ್ನ ಭೇಟಿಯಾದಿ. ಒಟ್ಟು ನಾನು ಕೃಷಿ ಮೇಳಕ್ಕೆ ಹೋದ್ರೆ ಅಲ್ಲಿ ನಾನಾ ಥರ ರೈತರು ಭೇಟಿಯಾಗ್ತಾರೆ. ಅಲ್ಲಿ ಹೆಂಗಂದ್ರೆ ಎಂತೆಂಥರ ಭೇಟಿಯಾಗ್ತಾರೆ, ಅವ್ರನ್ನ ಭೇಟಿಯಾಗಿ ನನಗೆ ಅನುಭವ ಸಾಕಷ್ಟು. ಅಂದ್ರೆ ಮನುಷ್ಯ ಕೂತಲೇ ಕೂಡಬಾರ್ದು, ಮಾಡಬೇಕು, ಮಾಡು ಇಲ್ಲವೇ ಮಡಿ. ಹಂಗ ಮಾಡ್ಕೊಂತ ನಾನು ಮುಂದರೆದು ಇವತ್ತಿ ನಾನು ಒಂದು ಹೇಳ್ತೀನಿ, ದುಡಿಯುವನಿಗೆ ಒಂದು ದುಡಿಮೆಯೇ ಒಂದು ಬದುಕು, ಕುಂತುಂಡವನಿಗೆ ಕುಡಿಕೊಂಡು ಸಾಲದು, ದುಡಿದುಂಡವನಿಗೆ ಅವ್ನು ಕೋಟಿಗಟ್ಟಲೆ ವ್ಯಾಪಾರ ಒಂದು. ಆಮೇಲೆ ಇವತ್ತು ಒಂದು ಹೂವಿನ ವ್ಯಾಪಾರ ಅದ ನಂದು, ಹುಲಿಗಂಬು ಹೋಗ್ತೀನಿ ಇವತ್ತು, ಅದನ್ನ ಗಲಾಟೆ ಹೂವು ಮಾರ್ಕೊಂಡು ನನಗೆ ಈ ಕಡೆ ಒಂದು 20 ಅಂಗಡಿದಾವ, ಈ ಕಡೆ 20 ಅಂಗಡಿದಾವ. ಆ 20 ಅಂಗಡಿಗೆ ಸ್ವಂತ ವ್ಯವಹಾರ, ಅವ್ರಿಗೆ 2 ಕೆಜಿನ ಒಂದು ಬ್ಯಾಗ್ ಮಾಡ್ಕೊಂಡು ಹೋಗಿ ಕೊಟ್ಟು ಬಿಡ್ತೀನಿ. ಈ ಕಡೆ ಹೋಗಿ ಕೊಟ್ಕೊಂತ ಹೋಗ್ತೀನಿ, ಆ ಕಡೆ ಅವ್ರ ಕಡೆಯಿಂದನ 1 ಕೆಜಿ 30 ರೂಪಾಯಿ ಅಂತಾಗ ಇಸ್ಕೊಂಡ್ ಬಂದ್ಬಿಡ್ತೀನಿ. ಅದು 1600 ಕನಕಾಂಬರಿ 400, ವಾರ 2000 ರೂಪಾಯಿ ಆಗ್ತದೆ. ಹಂಗಾಗಿ ನನಗೆ ATM ನ ರೊಕ್ಕದ ಗತಿ. ಆಮೇಲೆ ಉದ್ರಿ ಸಂಘ ಎಲ್ಲ ಕೊಡಲ್ಲ ಸರ್, ಅಂದ್ರೆ ಸಣ್ಣ ವ್ಯವಹಾರ ಆಗತ್ತಲ್ರಿ, 2 ಕೆಜಿ ಕೊಡ್ತೀನಿ 60 ರೂಪಾಯಿ ಆಗ್ಬಿಡ್ತದೆ. ಆ ಕೊಟ್ಟು ಬಿಡ್ತಾರ ಅಂದ್ರೆ 20 ಮಂದಿ ಅದ್ರಲ್ರಿ, 80 ಕೆಜಿ ನಿಮಗೆ ದೊಡ್ಡದು. ಅವ್ರಿಗೆ ಒಬ್ಬೊಬ್ಬರಿಗೆ 40 ಮಂದಿ ಕಾಂಟ್ಯಾಕ್ಟ್ ಅದಾರಲ್ಲ. ಹಂಗಾಗಿ ಎಲ್ಲಿ ಎಲ್ಲರೂ ಬಾಯಜ್ಜ ಯಾವ ಬಂದಿ ಅಷ್ಟು ಖುಷಿದಿಂದ ಏನು 60 ರೂಪಾಯಿ ಕೊಟ್ಟು ಬಿಡ್ತಾರೆ, ದೊಡ್ಡ ರೊಕ್ಕಲ್ಲ. ಅದು ಅನಿಗೆ ನಿಕ್ಕೊಳ್ತಾರೆ ಅಳ್ಳ, ತಿನ್ನಿ ಕೊಲ್ತಾರೆ ಕಲ್ತ್ರೆ ರಾಶಿ. ಈಗ ನಾನು ನೋಡಿದ ಹಾಗೆ ರೈತರು ತುಂಬಾ ಚಡಪಡಿಸ್ತಾ ಇರ್ತಾರೆ. ಹೌದ್ರಿ, ಏನ್ ಮಾಡಿದ್ರು ಆಗಲ್ಲ, ಏಳಿಗೆ ಆಗಲ್ಲ, ಆಮೇಲೆ ಗೊಬ್ಬರಕ್ಕೆ ಸಾಲ ಮಾಡೋದು, ಬೀಜಕ್ಕೆ ಸಾಲ ಮಾಡ್ಕೊಳ್ತಾರೆ, ಒಟ್ಟು ಸಾಲದಲ್ಲೇ ಕೈ ತೊಳ್ಕೊಂಡು ಅಳ್ತಾ ಇರ್ತಾರೆ. ಆದ್ರೆ ನಿಮ್ಮನ್ನ ನೋಡಿದ್ರೆ ತುಂಬಾ ಡಿಫ್ರೆಂಟ್ ಆಗಿದೆ. ನೀವೆಲ್ಲೂ ಹೊರಗಡೆ ಹಣ ಹಾಕಿ ತರುವಂತದ್ದು ತುಂಬಾ ಕಡಿಮೆ? ಇಲ್ಲ ಇಲ್ಲ ರೀ, ಹಣ ಹಾಕಿ ತರುವಂತದ್ದು ಕಡಿಮೆ ಇಲ್ಲ. ಮತ್ತೆ ಯಾಕೆ ನಮ್ಮ ರೈತರು ಈ ರೀತಿ ಆದ್ರು? ಅವ್ರಿಗೆ ಬೆಳೆದರಲ್ಲ, ಅದ್ರ ಮಾರೋದ್ ಅನುಭವ ಇಲ್ಲ ಅವ್ರಿಗೆ, ಅನುಭವದಲ್ಲಿ ಕುಂಠಿತ. ಆಮೇಲೆ ಅಲ್ಲೊಂದು ಸ್ವಾವಲಂಬಿ ಬದುಕು ಏನ್ ಗೊತ್ತಾಯ್ತು ಅವ್ರಿಗೆ? ನಾನು ಹೋಗಿ ಕುಂತ್ಕೊಂಡು ಬಾಜಾರ್ ಯಾಕೆ ಮಾಡ್ಲಿ, ಕೊತ್ತಂಬರಿ ಶೂಡ್ ಮಾಡಿದ್ರೆ ಅಯ್ಯೋ ಇಲ್ಲಿ ಹುಡಿ ಏನಂತಾನ, ನನಗೆ ಮಂದಿ ನೆಗೆದಾಡ್ತಾರ, ಯಾರು ಇಲ್ಲಂದ್ರೆ ಕೊಡೋದಿಲ್ಲ. ಈ ಭಾವನಾರು ಅಲ್ಲಿ ಬಂದ್ರಂದ್ರ ಎಲ್ಲಾ ರೈತರು ಒಂದಾಗ ತರಿಸದ, ಅದು ಬರ್ಬೇಕು ಅವ್ರ ಹತ್ರ ಮೂಡ್ಬೇಕು. ಅದು ತಾವು ಬೆಳೆದದ್ದನ್ನ ತಾವೇ ಮಾರ್ಕೆಟ್, ನಾವೇ ಮಾರ್ಕೆಟ್ ಮಾಡ್ತೀನಿ, ನಾನು ಎಲ್ಲಿ ಹಾಸೋದಿಲ್ಲ. ನೀವೇ ಹೋಗ್ತೀರಿ ಮಾರ್ಕೆಟ್? ಹೌದ್ರಿ, ಚೆಂಡು ಹೂವ ಬೆಳೆದ್ರೆ ನಾನೇ, ಗಲಾಟೆ ಬೆಳೆದ್ರೆ ನಾನು, ಸಿರಿಧಾನ್ಯ ಬೆಳೆದ್ರೆ ಮಾರ್ಕೆಟ್. ಮೊನ್ನೆ ನೋಡ್ರಿ ಶ್ರೀಪಾ ಸರ್ ಮತ್ತೆ ಇವರೆಲ್ಲರ ಕಲ್ತು ಒಂದು ನಮ್ಮ ಆನಂದ್ ಸರ್ ಒಂದು ದೊಡ್ಡದೊಂದು ಕಮಿಟಿ ಮಾಡಿ ನಮ್ಗೊಂದು ರೈತ ಮಾರ್ಕೆಟ್ ಮಾಡಿಕೊಟ್ರು. ಈಗ ನಮ್ಗೆ ಅಲ್ಲಿ ಶೆಡ್ ಹೊಡೆದು ನಿಂತ್ಕೊಂಡು ನಾವು ನಮ್ಮ ಬೆಳೆ ನಾವ ಮಾರಾಕತ್ತೀವಿ, ಮತ್ತೆ ಗುರುವಾರಕ್ಕೊಂದು ಇದು ಒಂದು ದೊಡ್ಡ ಖುಷಿ ನಮ್ಗೆ. ಅಂದ್ರೆ ಈಗ ಮಾರ್ಕೆಟ್ ಸಮಿತಿ ಆಗಿದೆಯಲ್ಲ, ಅದಕ್ಕಿಂತ ನೀವು ಮೊದಲು ನೀವೇ ಮಾರಾಟ? ನಾವ ಮಾರಾಟ ಮಾಡ್ತಿದ್ದೀನಿ. ಎಲ್ಲೆಲ್ಲಿ ಹೋಗ್ತಿದ್ರಿ? ಹೆಂಗ್ ಮಾಡ್ತೀನಿ? ನಾನು ಸೋಮವಾರ ಭಾಗ್ಯನಗರ, ಮಂಗಳವಾರ ಹುಲಿಗಿ, ಬುಧವಾರ ಊರಾಗಿರ್ತಿದ್ದೆ, ಗುರುವಾರ ಕೊಪ್ಪಳ, ಶುಕ್ರವಾರ ಕೂಗನಪಳ್ಳಿ, ಶನಿವಾರ ಗಿಣಿಗೇರಿ, ಆಯ್ತಾರ ಕಿನ್ನಾಳ್, ಏಳು ವಾರ ಬರ್ತಿದ್ವಿ, ಏಳು ಶಾಂತಿ ಹಾಕಿದ್ವು. ನನಗೆ ಎಷ್ಟು ಬದ್ನೆಕಾಯಿ ತಮಾಟಿ ತರಕಾರಿ ಹಾಕ್ತಿದ್ದೆ ಮೊದಲಿಗೆ. ತರಕಾರಿ ಹಾಕಂದ್ರೆ ಹಿಂಗೆಲ್ಲ ಏನ್ರಿ ದಲಾಲರ ಕೈ ಸಿಕ್ಕ ನಾವು ಧೂಳಿ ಪಟ ಆಗಿಬಿಟ್ಟಿವಿ. ದಲಾಲರ ಹತ್ರ ನಾವು ರೈತರು ಹೋಗಬಾರ್ದು. ಏನು ಚೆಲ್ಲಾಡ್ತಾರ, ಕಚ್ಚಿಪಿಡಿ ಚೂತಾಡ್ತಾರ, ಹೆಂಗ ರೈತರು ಒಂದು ಕಾಳು ಬಿದ್ದರೆ ಅವನ್ನ ಕೂಡಿ ಹಾಕಿ ಕಣದ ಕಣದಲ್ಲಿ ಎಷ್ಟು ಚಂದ ಮಾಡ್ತಾನ ಅಲ್ಲಿ ಹೇಳಬಾರ್ದು. ಮಾರ್ಕೆಟ್ನಾಗ ಸಿಕ್ಕಾಪಟ್ಟಿ ಚವಳಿಕಾಯಿ ತುಳಿಯಾಡ್ತಾರ, ತಮಾಟೆ ಹಣ್ಣು ಹೋಗಿದಾರ, ಚೆಂದಾಗಿರ್ತದ ಹೀರಿಕಾಯಿ ಅಷ್ಟು ಮುದುಮಾಗಿರ್ತದ. ಅದನ್ನೆಲ್ಲ ಅವ್ರಿಗೆ ದಲಾಲರಿಗೆ ಏನ್ ಗೊತ್ತಿರ್ತ ಆ ಭಾವನ, ನೀವು ಕೈಮುಟ್ಟಿ ಬೆಳೆದಿರ್ತ ಕೈಮುಟ್ಟಿ ನೋಯ್ಗಿರ್ತತ. ಹಂಗಾಗಿ ದಲಾಲರ ಕೈಗೆ ಸಿಕ್ಕ ರೈತ ಬೆನ್ನೆಲ್ಲ ಮುರ್ಕೊಂಬಿಟ್ಟ ಸರ. ಒಬ್ಬೊಬ್ರು ಮನೆಗೆ ಒಬ್ಬ ರೈತ ಕುಂತ್ಕೊಂಡ್ಬಿಟ್ರ ಮಾರ್ಕೆಟ್ಗೆ ಏನ್ರಿ ಇಷ್ಟು ಇಷ್ಟು ಶಿಸ್ತು ಆಗತ್ತ ನಮ್ಮ ಇಂಡಿಯಾ, ಅಷ್ಟು ಅದ್ಭುತ ಆಗ್ತತ್ತ ಎಲ್ಲರಿಗೂ ತಲೆಗೆ ಬರ್ಬೇಕಂತ. ಆಮೇಲೆ ಸುಸೈಡ್ ಮಾಡ್ಕೊಂತಾರಲ್ಲ ಅವ್ರಂತ ಮೂರ್ಖ ಯಾರಲ್ಲ, ಧೈರ್ಯ ಮಾಡಿ ನಾವು ನಿಲ್ಬೇಕು ರೈತರೆಲ್ಲರ ಅಂತ ನನ್ನ ಭಾವನೆ. ಐವತ್ತು ಏಳು ವರ್ಷ ಹರಡು ಹುರ್ದಂಗ್ ಮಾತಾಡ್ತೀರಿ, ಉತ್ಸಾಹ ತುಂಬಾ ಐತೆ, ಇದ್ರ ಗುಟ್ಟೇನ ಅದೆಲ್ಲ ದೇವ್ರ ಲೀಲೆ, ನನಗೆ ಭೂಮಿ ತಾಯಿ ಆಶೀರ್ವಾದ. ಆಮೇಲೆ ಒಂದು ಮಾತನ್ನ ಹೇಳಿದ್ರಿ, ನಮ್ಮ ಮನೇಲಿ ಎಲ್ಲ ಬ್ಯಾಂಕ್ ತರ ಐತೆ ಅಂತೇಳಿ, ಬೀಜದ ಬ್ಯಾಂಕ್ ಅಂತ. ಯಾವ್ಯಾವ ತರದ ಬೀಜಗಳನ್ನ ಸಂಗ್ರಹ ಮಾಡಿದ್ರಿ, ಅವು ದೇಶಿ ಬೀಜಗಳ ಅಥವಾ ಹೇಗೆ? ಭೋಗಪುರಿಗಳಾಗಿ ಸರ್, ಗುರಳು ಹುಳ್ಳಿ ನೆವಣಿ ಪುಂಡಿ ಇವತ್ತೆ ಸೀಡ್ ಐತಪ್ಪ ಅಂದ್ರ ನಾನು ಇವತ್ತು ಮನೇಲಿ ಇಡಗಲ್ಲ ಅವನ. ಹಳೆ ಹಿರಿ ಬೀಜ ಅದ ರೀ, ಕುಂಬಳಿ ಬೀಜ ಅಂತ ಐತಿ, ಕುಂಬಳಿ ಬೀಜ ಬೂದ್ ಕುಂಬಳ ಅಂತ ಬಂತ. ಈ ನಮ್ಮ ಕರೆ ಕುಂಬಳ ಅಂತೂ ಎಲ್ಲಿ ಸೀಡ್ ಮಾಡಿಲ್ಲ ಆದ್ರೆ ಅದಂತಾಗೆಲ್ಲ ಇಡೀ ನನ್ನ ಮನೆಯಲ್ಲಿರೋದು ಬೀಜ ಬ್ಯಾಂಕ್. ಈಗ ರೈತರು ಇವುಗಳನ್ನ ನಿಮ್ಮನ್ನ ಬಳಕೆ ಮಾಡ್ಕೊಳ್ತಾರ, ಈ ಬೀಜ ತಗೊಳಕ್ಕೆ ಬರ್ತಾರ ಸರ್? ಕೊಡಪ್ಪ ನನಗೆ ಬೀಜ ಬೇಕಂತ ಸುಮಾರು ನನ್ನ ಹತ್ರ ಬೀಜ ಬ್ಯಾಂಕ್ ಇದ್ದಾಗ ಕೊಡ್ತೀರಿ ಕೊಟ್ಟು ಮತ್ತೆ ಬೀಜ ತಗೊಳ್ತಿರೋ? 50 ರೂಪಾಯಿ ಕೆ ಜಿ ರೀ ನಟ್ ಕ್ಯಾಸ್. ಮತ್ತೆ ನಾನು ಓಪನ್ ಮಾಡ್ಕೊಂತೀನಿ, ನವಣಿ ನನಗೆ ಕೊಡ್ತೀಯಾ? ನಾನು ಮಿಲ್ ಅಕ್ಷಮ್ಮಂದು ನಾನು ಕೊಪ್ಪಳದಲ್ಲಿ ಮಾರ್ಕೆಟ್ ಅದ ಅಂತೀನಿ, ಕೊಡ್ತಾರ ಸರ್? ನವಣಿ ಬೆಳೆಯೋರು ನವಣಿ ನೀವು ಖರೀದಿ ಮಾಡಬಹುದು? ಖರೀದಿ ಮಾಡ್ತೀನಿ. ಆರ್ಕ ಬೆಳೆಯ ಅರ್ಥ ಖರೀದಿ ಮಾಡ್ಕೊಂತೀನಿ. ಮತ್ತೆ ನೆಲ್ಲು ಕೆಂಪು ನೆಲ್ಲು ಡುಗ್ ನೆಲ್ಲು ಒಳ್ಳೆ ಹಾರ ಸರ್ ಅದು, ಅದನ್ನು ಕೂಡ ನೆಲ್ಲು ಬ್ಯಾಂಕ್ ಬೀಜಾನು ಕೊಡ್ತೀನಿ, ಮತ್ತೆ ನೆಲ್ಲು ನಾನು ಖರೀದಿ ಮಾಡ್ಕೊಂತೀನಿ. ರೈತರು ಅಂದ್ರೆ ಒಂದು ಕಾರ್ಪೊರೇಟ್ ವ್ಯಾಪಾರನು ಮಾಡಬಹುದು ಚೆನ್ನಾಗಿ ನೋಡಿದ್ರೆ. ಏನ್ರಿ ಬೇಕಾದಂಗ ಐತಿ, ಅವನಂತ ಭಾಗ್ಯಶಾಲಿ ಯಾರಿಲ್ಲ. ಈಗ ನಿಮಗೆ ಇಷ್ಟೆಲ್ಲ ಉತ್ಪನ್ನಗಳನ್ನ ಮಾರ್ಕೆಟ್ಗೆ ಒಯ್ಯೋದಕ್ಕೆ ಏನೇನು ಇಟ್ಕೊಂಡಿದ್ರಿ? ಮಾರಾಟ ಮಾಡ್ಕೊಂಡು ಹೋಗ್ತೀರಿ, ಸಂತೆ ಹೋಗ್ತೀರಿ? ಸಂತೆ ಹೋಗ್ತೀವಿ. ಏನ್ ವಾಹನ ಏನ್ ಮಾಡ್ಕೊಂಡ್ರಿ ಹೇಗೆ? ನಾನು ವಾಹನ ಅಂದ್ರೆ ಒಂದು TVS XL ಸರ್, ಅದರಲ್ಲಿ ಮುಂದೆ 40 ಕೆಜಿ ಇಂದ 20 ಕೆಜಿ, 60 ಕೆಜಿ ಚೆಂಡುವ ಗಲಾಟಿ ಚಿಂತಾಮಣಿ ಅಂತ ಹೋಯ್ಲಕ್ಕ ಹುಲಿಗ್ ಹೋಯ್ಲಕ್ಕ ಅಂತ ಗಾಡಿಗಳೈತಿ ಐರಾವತ. ಇದು ಇವೆಲ್ಲ ಗಟ್ಟಿ ಧಾನ್ಯಗಳು ಆಗ್ತಾವಲ್ಲ, ಒಂದು ಆಟೋಕ 100 ರೂಪಾಯಿ ತಗೊಂಡೋಗಿ ಅಲ್ಲಿ ನಮ್ಮ ರೈತ ಮಾರ್ಕೆಟ್ ಇಳಿಸಿ ಬಂದ್ಬಿಡ್ತಾನೆ ಸರ್. ಹಂಗ ಮಾಡ್ಕೊಂಡಿನಿ. ಕುಟುಂಬದಲ್ಲಿ ಎಷ್ಟು ಜನ ಇದ್ರಿ? ನಾವ್ ಈಗ ಸದ್ಯ ನನ್ನ ಮಕ್ಕಳು ಇಬ್ರು, ಒಬ್ಬ ಹೆಣ್ಮಗಳು ಒಬ್ಬ ಮಗ ವ್ಯವಸಾಯ ಮಾಡ್ತಾನ, ಒಬ್ಬ ಮಗಳ ಗಂಡು ಮನೆಗೆ ಮಾಡಿ ಕೊಟ್ಬಿಟ್ಟಿನಿ. ಕೃಷಿಯಲ್ಲಿ ಎಷ್ಟು ಜನ ತೊಡ್ಕೊಂಡಿರಿ ಕುಟುಂಬದಲ್ಲಿ? ನಾನು ನನ್ನ ಹೆಂಡತಿ ನನ್ನ ಮಗ ಮೂರು ಜನ ರೀ, ಬೇಕಾದಾಗ ಆಳಚ್ಕೊಂತೀವಿ 3 ಜನ ರೀ. ಈಗ ನಾನು ನೋಡಿದ ಹಾಗೆ ನಿಮ್ಮ ಮನೆ ಮತ್ತು ನಿಮ್ಮ ಕೃಷಿ ಹೊಲ ಏನಿದೆ ಅಲ್ಲ ಸರ್, ಅದು ಒಂದ್ ರೀತಿಯಿಂದ ವಿಶ್ವವಿದ್ಯಾಲಯ ಇದ್ದಂಗೆ. ಕರೆಕ್ಟ್. ತುಂಬಾ ಜನ ಕಲೀಲಿಕ್ಕೆ ಬರ್ತಾರೆ, ಹೌದ್ರಿ, ನೋಡ್ಲಕ್ಕೂ ಬರ್ತಾರೆ, ಜನಗಳು ಬರ್ತಾರೆ, ನೋಡ್ಲಿಕ್ಕೂ ಬರ್ತಾರೆ. ಯಾರೋ ರೈತರು ಏನಾದ್ರು ನಾನು ಬೆಳಿಬೇಕಂದ್ರೆ ನಿಮ್ಮ ಹೊಲ ನಮ್ಮ ಮಾರ್ಗದರ್ಶನ ಕೇಳ್ತಾರೆ. ನಂದಲ್ಲ ದೇವ್ರದ ನಿಜವಾಲಿ, ಅದು ನಿಜವಾಲಿ. ಹೈನುಗಾರಿಕೆ ಅದ, ಜೇನು ಸಾಕಾಣಿಕೆ, ಮತ್ತೆ ಗೊಬ್ಬರ ಗ್ಯಾಸ್, ಎರೆಹುಳು ತಟ್ಟಿ, ಇಂಥದ್ದಿಲ್ಲ ನನಗೆ. ಸಮಗ್ರ ಕೃಷಿ ಅಂತ ಹೇಳಿದ್ರು. ಸಮಗ್ರ ಕೃಷಿ ನಿಮ್ದು? ಹೌದೌದು, ಸಮಗ್ರ ಕೃಷಿ ಇದ್ರೆ ಮತ್ತೆ ಕೃಷಿಯಿಂದ ಮಾಡಿದ್ರೆ ಖುಷಿ ಆಗತ್ತೆ, ಇಲ್ಲದ್ರೆ ಮಾಡಕ್ ಸಾಧ್ಯನೇ ಇಲ್ರಿ. ನೀವು ಈಗ ಅಡುಗೆ ಅನಿಲ ಹೊರಗಡೆ ತರಲ್ಲ ಗ್ಯಾಸ್? ಇಲ್ಲ ಸರ್, ಗೊಬ್ಬರ ಗ್ಯಾಸ್ ನಿಂದ ತಮ್ಮಂದಿ ಇಲ್ಲ ಅಂಬುದಿಲ್ಲ, ತಾತ್ಕಾಲಿಕ. ನೀರು ಮಾತ್ರ ಕಮ್ಮಿ ಸರ್, ನೀರಿನ ಬಳಕೆ ಅಂದ್ರೆ ಸ್ವಲ್ಪ 1 ಇಂಚ್ ನೀರು, 1 ಇಂಚ್ ನೀರ್ಲಿಂದ ನಾನು ಮಿತವಾಗಿ ಮಾತು ಮಿತವಾಗಿ ನೀರು ಅಂತಂದು ಮಿತವಾಗಿ ನೀರು ಬಳಸ್ತೀನಿ. ಈಗ ನಾವು ATM ನಲ್ಲಿ ಹಣ ಹೆಂಗ ಸಂಗ್ರಹಣೆ ಮಾಡಿ ಇಡ್ತೀವಲ್ಲ, ಮುಂದಿನ ಪೀಳಿಗೆಗೆ ನೀರನ್ನು ಹಣ ಸಂಗ್ರಹ ಇಟ್ಕೊಂಡಿನಿ. ಈ ನೀರು ಮಿತವಾಗಿ ಬಳಸಬೇಕಂದ್ರೆ ಯಾವ ಪದ್ಧತಿ ಅಳವಡಿಸ್ಕೊಂಡಿದ್ದೆ? ನಾನು ಹನಿ ನೀರಾವರಿ ಡ್ರಿಪ್ಪಿನ ಮುಖಾಂತರ ಬಳಸ್ತೀನಿ ಸರ್. ನಾನು ಸಿಕ್ಕಾಪಟ್ಟೆ ಸಿಲುಕಿ ತಗೊಂಡು ಬಳಸೋದಿಲ್ಲ, ಪಟ್ಯಗಟ್ಟಲೆ ಹೋಗೋದು, ಆ ಕಡೆ ಮೂಲಿ ನಿಂತ್ಕೊಂಡ್ಬಿಡ್ತತ, ಇದ್ದ ಮಣ್ಣು ಕೊಚ್ಚೋಕತ್ತ ಸಾಧ್ಯ ಇಲ್ರಿ. ಹನಿ ನೀರಾವರಿ ಮಾಡಿದ ಮಾತ್ರ ರೈತ ಅಂದ್ರ ಇಲ್ಲಿ ಎಷ್ಟತ್ರ ಐಟಿ ಬೆಳೆದಿರ್ತತ್ತಲ್ಲ 2 ಫೀಟ್, ಆ ಡೌನ್ನಲ್ಲಿ 2 ಫೀಟ್ ಬೆಳೆಯಲಿದ್ರೆ ನಾನು ರೈತನ ಅಲ್ಲ. ಅಷ್ಟು ಮಣ್ಣು ಕೊಚ್ಚಿಂದ ಹೋಗಲ್ಲ, ಮಣ್ಣಿನಷ್ಟು ಮಹತ್ವ ಭಾರಿ ಮಹತ್ವ ಸರ್ ಅದು. ಈಗ ಸಾಮಾನ್ಯವಾಗಿ ಕೃಷಿಯಲ್ಲಿ ಈಗ ಸ್ವಲ್ಪ ತಜ್ಞರೆಲ್ಲ ಹೇಳ್ತಿರ್ತಾರೆ, ಯಾರು ಏನೇ ಬೆಳೆಯಲಿ ಮಣ್ಣು ಪರೀಕ್ಷೆ ಮಾಡಿಸ್ಕೊಡ್ರಿ, ನೀರ್ ಪರೀಕ್ಷೆ ಮಾಡಿಸ್ಕೊಡ್ರಿ ಅಂತ ಹೇಳ್ತಾರೆ. ಈ ಬಗ್ಗೆ ನಿಮ್ಮ ನಿಲುವೇನು? ನಿಮ್ಮ ನೆಲದ ಮಣ್ಣನ್ನ, ನಿಮ್ಮ ಕೃಷಿ ಭೂಮಿಯ ಮಣ್ಣನ್ನಾಗ್ಲಿ ನೀರನ್ನಾಗ್ಲಿ ಪರೀಕ್ಷೆ ಒಳಪಡಿಸಿದ್ದೀರಾ? ನಾನು ಪರೀಕ್ಷೆ ಒಳಪಡಿಸಬೇಕಾದ್ರೆ ನಾನು ವಿಷಮುಕ್ತ ಆಹಾರವನ್ನು ಉಂಡಿದ್ರೆ ಮಾತ್ರ ನಾನು ದವಾಖಾನೆಗೆ ಹೋಗ್ತಿದ್ದೆ. ನನ್ನ ಹಿಡಿದ ಭೂಮಿನ ತೂಕ ಮಾಡಿದ್ದೆ ನಾನು. ಭೂಮಿ ತೂಕ ಮಾಡಕ್ ಸಾಧ್ಯ ಇಲ್ಲ, ಆದ್ರೆ ನಾನು ಒಂದು ಮಾತು ಹೇಳ್ಬೇಕಾಗ್ತೀನಿ. ಯಾಕಂದ್ರೆ ಸರ್, ನಾನು ಆ ಭೂಮಿ ತಾಯಿ ವಿಷಮುಕ್ತ ನಾವು ಉಣಿಸಿಲ್ಲಲ್ಲ. ಒಂದು ವಿಚಾರ ಏನು ನಿಮಗೆ ಹೇಳ್ಬೇಕಂದ್ರೆ, ಈ ಕಡೆ ಗೋಮೂತ್ರದ ಸಗಣಿ, ಈ ಕಡೆ ವೀರ್ಯ ಭೂಮಿ ಮೇಲೆ ಹಾಕನ್ರಿ. ಭೂಮಿ ಮೇಲೆ ಹಾಕಿ ತೆಳ್ಳಗೆ ವೀರ್ಯನ್ ಮಾಡಿ ಆ ಸಗಣಿನ ಮೇಲಿಡೋಣ.

ಇಲ್ಲಂದ್ರೆ 1.5 ml ಆಕ್ಸಿಡೆಮೆಟಾಲ್ ಅಂತ ಹೇಳ್ತೀವಿ 50 cc, ಇದನ್ನ ಪ್ರತಿ ಲೀಟರ್ ನೀರಿಗೆ ಬರೆಸಿ ನಾವು ಸಿಂಪರಣೆಯನ್ನ ಮಾಡ್ಬೇಕಾಗತ್ತೆ. ಆಮೇಲೆ ಈಗ ಹತ್ತಿ ಬೆಳೆಯಲ್ಲಿ ಏನಾಗುತ್ತೆ, ರಸ ಇರುವ ಒಂದು ಕೀಟದ ನಿಯಂತ್ರಣಕ್ಕೆ ನಾವು 0.3 gram ಕ್ಲೋನಿಕಮೈಡ್ ಅಂತ ಹೇಳ್ತೀವಿ, ಅದನ್ನ ಸಹ ನಾವು ಸಿಂಪರಣೆ ಮಾಡೋದು. ಇಲ್ಲಾಂದ್ರೆ ಡೈನೋಟೋಫರಾನ್ 0.3 gram ಅನ್ನ 20 SG ರೂಪದಲ್ಲಿ ಸಿಗ್ತೈತೆ, ಅದನ್ನ ಸಿಂಪರಣೆ ಮಾಡ್ಬೋದು. ಇಲ್ಲಾಂದ್ರೆ 1 ml ಅಸ್ಟಮೋಫ್ರಿಡ್ ಅಂತ ಹೇಳ್ತೀವಿ 20 SP ಅನ್ನ, ಅದನ್ನ ಸಹ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಈ ರಸ ಇರುವ ಕೀಟಗಳ ಒಂದು ಕೊಳೆನ ತಡೆಗಟ್ಟಬಹುದು. ಆಮೇಲೆ ಈಗ ಶೇಂಗಾದಲ್ಲಿ ಏನಂತ ಹೇಳ್ತೀವಿ, ಸ್ಪೋಡೋಪ್ಟ್ರ ಹತೋಟಿಗಾಗಿ 4 gram ಮೆಟರೈಸಿನ್ ರಿಲೇ ಅಥವಾ 0.2 gram ಇಮಾಮೆಕ್ಟಿನ್ ಬಂಜೆಟ್ ಅನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಶೇಂಗಾದಲ್ಲಿ ಸ್ಪೋಡೋಪ್ಟ್ರ ಹತೋಟಿಯನ್ನ ಮಾಡಬಹುದು. ಆಮೇಲೆ ಶೇಂಗಾದಲ್ಲಿ ಇನ್ನೊಂದೇನಪ್ಪ ಅಂತಂದ್ರೆ ಎಲೆ ಸುರುಳಿ ಕೂಚಿ ಈ ಒಂದು ಕೀಟದ ಬಾಧೆ ಕಂಡು ಬರ್ತಾ ಇರುತ್ತೆ. ಸೊ ಇದಕ್ಕಾಗಿ ನಾವ್ ಏನ್ ಮಾಡಬೇಕು, 2 ml ಪ್ರೊಫೆನಾಫಾಸ್ 50 cc ರೂಪದಲ್ಲಿ ಸಿಗುತ್ತೈತೆ, ಇದನ್ನ ಸಿಂಪರಣೆ ಮಾಡಬಹುದು. ಇಲ್ಲಾಂದ್ರೆ 0.12 ml ಸ್ಪೈನೋಸೈಡ್ ಅಂತ ಸಿಗುತ್ತೆ, ಇಲ್ಲ 1 ml ಮೊನೋಕ್ರೋಟೋಪಾಸ್ 36 SL ರೂಪದಲ್ಲಿ ಸಿಗ್ತೈತಿ, ಇದನ್ನ ನಾವು ಸಹ ಸಿಂಪರಣೆಯನ್ನಾಗಿ ಮಾಡಬಹುದು. ಆಮೇಲೆ ಶೇಂಗಾ ಬೆಳೆಯಲ್ಲಿ ಈಗ ಥ್ರಿಪ್ಸ್ ಮತ್ತು ಜಿಗಿಹುಳಿ ಏನಾಗಿತ್ತಪ್ಪ ಅಂತಂದ್ರೆ ಅದಕ್ಕೆ ನಾವು ಡೈಮೆಟೈಟ್ ಅಂತ ಹೇಳ್ತೀವಿ, ಅದು 1.7 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆಯನ್ನ ಮಾಡಬಹುದು. ಈಗ ಭತ್ತದಲ್ಲಿ ನಾವು ಕನೆ ನೊಣ ಅಥವಾ ಆನೆ ಕೊಂಬು ಹುಳುವಿನ ಬಾಧೆ ಕಂಡು ಬಂದೈತೆ ಅಲ್ಲಿ. ಸೊ ಅದಕ್ಕಾಗಿ ನಾವು ಏನ್ ಮಾಡೋಕಪ್ಪ ಅಂತಂದ್ರೆ 1 ml ಫಿಪ್ರೋನಿಲ್ 5 SC ರೂಪದಲ್ಲಿ ಸಿಗ್ತೈತೆ, ಇಲ್ಲ 10 kg ಕಾರ್ಬೋಫ್ಯೂರಾನ್ ರೀಜಿಯನ್ನ ನಾವು ಒಂದು ಎಕರೆಗೆ ಎರಚಬಹುದು. ಹಾಗೆ ನಾವು ಈಗ ಭತ್ತ ನಾಟಿ ಮಾಡಿ ಸುಮಾರು 3-6 ವಾರ ತರ ಒಂದು ಬೆಳೆ ಅವಧಿ ಇತ್ತಪ್ಪ ಅಂತಂದ್ರೆ ಅದಕ್ಕಾಗಿ ನಾವು ಈ ಒಂದು ಏನ್ ಮಾಡಬೇಕು, 10 kg ಸಾರಜನಕವನ್ನ ನಾವು ಮೇಲು ಗೊಬ್ಬರವಾಗಿ ಕೊಡಬೇಕು. ಭತ್ತದಲ್ಲಿ ಕಾಂಡ ಕೊರೆಯುವ ಒಂದು ಹುಳು ಏನರ ಕಾಣಿಸ್ಕೊಂತಪ್ಪ ಅಂತಂದ್ರೆ ಅದಕ್ಕೆ 2 ml ಕ್ಲೋರೋಫೈರಿಫಾಸ್ 20 cc ರೂಪದಲ್ಲಿ ಸಿಗ್ತೈತೆ, ಅಥವಾ 2 ml ಪ್ರೊಫೆನಾಫಾಸ್ ಅನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಕೈಗೊಳ್ಳಬಹುದು. ಈಗ ಹೆಸರಿನಲ್ಲಿ ಆಲ್ರೆಡಿ ರೈತ ಬಾಂಧವರು ರಾಶಿ ಮಾಡ್ತಾ ಇದ್ದೀರಾ, ಇನ್ನೂ ಸ್ವಲ್ಪ ಲೇಟ್ ಆಗಿ ಬಿತ್ತಿದ್ದೇನಪ್ಪ ಇತ್ತಂತಂದ್ರೆ ಅದರಲ್ಲಿ ಬೂದಿ ರೋಗ ಈ ತರ ಏನರ ಕಂಡು ಬಂತಂದ್ರೆ ಅದಕ್ಕೆ 1 ml ಪ್ರೊಪೋಕಿನೋಜಲ್ ಅಂತ ಹೇಳ್ತೀವಿ, ಅದನ್ನ ನಾವು ಸಿಂಪರಣೆ ಮಾಡಬಹುದು. ಇಲ್ಲಾಂದ್ರೆ 3 gram ವೆಟೇಬಲ್ ಸಲ್ಫರ್ ಅಂತ ಇರುತ್ತೆ, ಅದನ್ನ ಸಿಂಪರಣೆ ಮಾಡಬಹುದು. ಇಲ್ಲಪ್ಪ ಅಂತಂದ್ರೆ 2 gram ಕಾರ್ಬಂಡೈಜಿಮ್ ಶಿಲೀಂಧ್ರ ನಾಶಕವನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯಾಗಿ ಕೈಗೊಳ್ಳಬಹುದು. ಆಮೇಲೆ ಹೆಸರಿನಲ್ಲಿ ಎಲೆ ತಿನ್ನುವ ಕೀಟ ಏನರ ಹಾವಳಿ ಇತ್ತಂತಂದ್ರೆ ಅದಕ್ಕಾಗಿ 1.7 ml ಡೈಮೆಥೈಲೇಟ್ ಅನ್ನ ಸಿಂಪರಣೆ ಮಾಡಬಹುದು. ಸೊ ಈ ತರ ಸಿಂಪಡಿಸಿ ಅದಕ್ಕೆ ಎಲೆ ತಿನ್ನುವ ಕೀಟಗಳ ಹಾವಳಿನ ನಿಯಂತ್ರಿಸಬಹುದು. ಆಮೇಲೆ ಗೋವಿನ ಜೋಳದಲ್ಲಿ ಏನಾಗುತ್ತೆ, ಸುಮಾರು 20-25 ದಿವಸದ ಒಂದು ನಂತರ ನಾವು ಕಳೆಗಳ ನಿಯಂತ್ರಣಕ್ಕಾಗಿ 240 ಸೋಡಿಯಂ ಸಾಲ್ಟ್ ಅಂತ ಹೇಳ್ತೀವಿ, ಅದು 0.82 kg ಅನ್ನ ಪ್ರತಿ ಎಕರೆಗೆ ಸಿಂಪರಣೆಗೆ ಕೈಗೊಳ್ಳಬಹುದು. ಆಮೇಲೆ ಜೋಳದಲ್ಲಿ ಈ ತೆನೆ ಬರುವ ಹಂತದಲ್ಲಿ ಏನಾಗುತ್ತೆ, ಕಾಳು ಕೊಟ್ಟ ಸಮಯದಲ್ಲಿ ನಾವು ಮಣ್ಣಿನ ತೇವಾಂಶ ಅಂದ್ರೆ ರಕ್ಷಿಸಿಕೊಳ್ಬೇಕಾಗತ್ತೆ, ಇಲ್ಲಾಂದ್ರೆ ನೀರಿನ ಒಂದು ಮೂಲ ಇದ್ರೆ ನೀರನ್ನ ಕೊಡ್ಬೇಕು. ಆಮೇಲೆ ಸೂರ್ಯಕಾಂತಿಯಲ್ಲಿ ನಮಗೆ ನೆಕ್ರೋಸಿಸ್ ರೋಗನ ತುಂಬಾ ಜಾಸ್ತಿ ಬರ್ತಾ ಇರುತ್ತೆ, ಸೊ ಅದಕ್ಕಾಗಿ ನಾವ್ ಏನ್ ಮಾಡ್ಬೇಕು ಅಂದ್ರೆ 0.25 ml ಇಮಿಡಾಕ್ಲೋಪ್ರೇಟ್ 17.8 SL ರೂಪದಲ್ಲಿ ಸಿಗ್ತೈತಿ, ಅದು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆ ಮಾಡ್ಬೇಕು. ಆಮೇಲೆ ರೋಗ ಪೀಡಿತ ಗಿಡಗಳೇನಿರ್ತಾವಲ್ಲ ಅವೆಲ್ಲ ಕಿತ್ತಾಕಿ ಸುಟ್ಟು ಹಾಕ್ಬೇಕಾಗತ್ತೆ, ಇಲ್ಲಪ್ಪ ಅಂತಂದ್ರೆ ಅದು ಒಂದು ಗಿಡದಿಂದ ಗಿಡಕ್ಕೆ ಹರಡುವ ಸಾಧ್ಯತೆ ಇರುತ್ತೆ. ಮುಂಜಾಗ್ರತಾ ಕ್ರಮವಾಗಿ ಏನ್ ಮಾಡ್ಬೇಕು, ಆ ತರ ರೋಗ ಬಂದಿರೋ ಗಿಡಗಳನ್ನ ಕಿತ್ತಾಕಿ ನಾವು ಸುಡ್ಬೇಕಾಗತ್ತೆ, ಇಲ್ಲಾಂದ್ರೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡುವ ಒಂದು ಸಾಧ್ಯತೆ ಜಾಸ್ತಿ ಇದಾವೆ. ಆಮೇಲೆ ಈಗ ಸೂರ್ಯಕಾಂತಿಯಲ್ಲಿ ನಾವು ಏನ್ ಮಾಡ್ಬೇಕು, ಉತ್ತಮ ಇಳುವರಿಗಾಗಿ 4 kg ಒಂದು ಎಕರೆಗೆ ಬಳಸ್ಬೇಕು. ಸೊ ಇದರಿಂದ ನಮಗೆ ಉತ್ತಮ ಇಳುವರಿ ಬರಲು ಸಾಧ್ಯ ಆಗುತ್ತೆ. ರೈತ ಬಂದವರೇ, ಈಗ ನಮಗೆ ಮಳೆಗಾಲದಲ್ಲಿ ಏನಾಗುತ್ತೆ, ದನಕರಗಳನ್ನ ಮಳೆಗೆ ನೆನೆಯದಂತೆ ನೋಡ್ಕೊಳ್ಬೇಕು, ನಮಗೆ ಉತ್ತಮವಾದ ಸಮತೋಲನ ಆಹಾರನ ಕೊಡ್ಬೇಕಾಗತ್ತೆ. ಆಮೇಲೆ ನುಗ್ಗೆ ಸೊಪ್ಪನ್ನು ಜಾನುವಾರುಗಳಿಗೆ ಕೊಡುವುದರಿಂದ ಏನಾಗುತ್ತೆ, ರೋಗ ನಿರೋಧಕ ಶಕ್ತಿಯು ಸಹ ನಮಗೆ ಬರುತ್ತೆ. ಹೀಗೆ ರೈತ ಬಂದರೆ ನಮಗೆ ಮುಂದಿನ ವಾರದಲ್ಲಿ ಹಗುರದಿಂದ ಸಾಧಾರಣವಾಗಿ ಮಳೆ ಬರುವ ಸಾಧ್ಯತೆ ಇದೆ. ಸೊ ಆದ್ದರಿಂದ ಇರುವ ತೇವಾಂಶವನ್ನು ಕಾಪಾಡಿಕೊಂಡು ಉತ್ತಮ ಇಳುವರಿ ತಾವು ಪಡೆಯಬೇಕಂತ ಹೇಳಿ ಕೇಳ್ಕೊಳ್ತೇನೆ. ನಮಸ್ಕಾರ. ಭವಿಷ್ಯದ ಬಗೆಗೆ ಎಚ್ಚರ ಮೂಡಿಸಿ ಅವನ ಚಿಂತೆಯ ಹೊಡೆದೋಡಿಸುವ ಸಂದೇಶವಿದು, ಬೇಗ ಸಂದೇಶವಿದು, ಸಂದೇಶವಿದು, ಘನ ಸಂದೇಶವಿದು, ಘನ ಸಂದೇಶವಿದು. ಇದುವರೆಗೂ ಹವಾಮಾನ ವರದಿಯನ್ನು ಕೇಳಿದೆವು. ಮುಖದ